ಬರಬೇಕು, ನನ್ನ ಬಾಳಲ್ಲಿ ಆನಂದ ತರಬೇಕು ಎಂದು ಜೊತೆಯಾಗಿ ನೀ ಹೀಗೆ ಇರಬೇಕು. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ. ಪ್ರೀತಿ ಸ್ನೇಹ ಸಹಬಾಳ್ವೆ ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ. ನನ್ನೋಳು ನಕ್ಕರೆ ಸಕ್ಕರೆ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಶಿರಾ ತಾಲೂಕು ಹೊನ್ನಗೊಂಡನಹಳ್ಳಿಯ ಕೃಷಿಕ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಕೋಪನಹಳ್ಳಿ. ನಂತರ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅಣ್ಣಂದ್ರೆ ಅಕ್ಕಂದ್ರೆ ನಿಮಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ, NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, KPME ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಶಿರಾ ತಾಲೂಕು ಹೊನ್ನಗೊಂಡನಹಳ್ಳಿಯ ಕೃಷಿಕ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಶಿರಾ ತಾಲೂಕು ಹೊನ್ನಗೊಂಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದಾರೆ, ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಚಂದ್ರಶೇಖರ್ ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಚಂದ್ರಶೇಖರ್ ಅವರೇ. ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಹುಟ್ಟಿದಾಗಿಂದಲೂ ಕೃಷಿ ಬದುಕಿನಲ್ಲೇ ಇರುವಂತದ್ದು. ನನಗೆ ಬುದ್ಧಿ ಬಂದ ಮೇಲೆ ಅದರಲ್ಲಿ ಹೆಚ್ಚಿನದಾಗಿ ತೊಡ್ಕೊಂಡಿದ್ದೀನಿ. ಬಟ್ ನಾವು ಮೂಲ ಕೃಷಿ ಕುಟುಂಬ ಆಗಿರೋದ್ರಿಂದಾಗಿ ನಾವು ಮೊದಲಿಂದಲೂ ಕೃಷಿನಲ್ಲೇ ತೊಡಗಿಕೊಂಡಿದ್ದೀವಿ ಸರ್. ಯಾಕೆ ಕೃಷಿ ಬದುಕಿಗೆ ಬರಬೇಕನ್ನಿಸ್ತು? ಸರ್, ಒಂದು ಮಾತಿದೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಅನ್ನುವಂಥ ಒಂದು ಮಾತಿದೆ. ಅದು ಅಕ್ಷರಶಃ ಸತ್ಯವಾದಂಥದ್ದು. ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಕೃಷಿಯನ್ನು ಹೊರತುಪಡಿಸಿ ನಾವು ಬೇರೆ ಯಾವುದನ್ನು ನಿರೀಕ್ಷೆ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಮೂಲಭೂತವಾಗಿ ಕೃಷಿನೇ ಜೀವಾಳ ಆಗಿರೋದ್ರಿಂದ ನಮ್ಮ ದೇಶದ ಆರ್ಥಿಕತೆಗೆ ನಾವು ಕೃಷಿನಲ್ಲೇ ತೊಡ್ಕೊಂಡಿದ್ದೀವಿ ಸರ್. ವಿದ್ಯಾಭ್ಯಾಸ ಎಲ್ಲವರು ಮಾಡಿದ್ರೆ? ಸರ್, ನಾನು MA ಪದವೀಧರ ಅರ್ಥಶಾಸ್ತ್ರ ವಿಷಯದಲ್ಲಿ, ಮತ್ತೆ BEd ಆಗಿದೆ. ಇದ್ರ ಜೊತೆಗೆ ಶಿಕ್ಷಕನಾಗಿ ಕೂಡ ವರ್ಕ್ ಮಾಡ್ತಾ ಇದ್ದೇನೆ. ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಕೃಷಿ ಬದುಕಿಗೆ ಬಂದಿದ್ರ, ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಖಂಡಿತ ಲಾಭದಾಯಕ. ಯಾಕಾಗಿ ಅಂದ್ರೆ ನಮ್ಮ ದೇಶದ ಅರ್ಥವ್ಯವಸ್ಥೆ ಬೆಳೆದು ಬಂದಿದ್ದೇ ಕೃಷಿಯಿಂದ. ಇವತ್ತು ಕೆಲವೊಂದು ಜಾಗತೀಕರಣದ ಪರಿಣಾಮದಿಂದಾಗಿ ಕೃಷಿನಲ್ಲಿ ಬೇಸರ ಕೆಲವರಿಗೆ ಉಂಟಾಗಿದೆ ಹೊರತು ಅದು ಯಾವುದೇ ರೀತಿಯ ಮಹತ್ವ ಕಳ್ಕೊಂಡಿಲ್ಲ ನಮ್ಮ ದೇಶದ ಅರ್ಥವ್ಯವಸ್ಥೆನಲ್ಲಿ. ಹಾಗಿದ್ರೆ ಜಮೀನು ಎಷ್ಟು ಎಕರೆ ಇದೆ ನಿಮ್ದು? ಸರ್, ನಮ್ದು ಒಂದು 6 ಎಕರೆ ಬರುತ್ತೆ. ನೀರಾವರಿನ ಎಲ್ಲ ಖುಷ್ಕಿ ಜಮೀನು ಇದೆಯಾ? ಸರ್, ಎಲ್ಲಾನು ನೀರಾವರಿ ಮಾಡಿದೀವಿ. ಮೊದಲು ಖುಷ್ಕಿನಲ್ಲಿತ್ತು. ಕಳೆದ ಒಂದು 30 ವರ್ಷದಿಂದ ಅವಿರತ ಪ್ರಯತ್ನದಿಂದಾಗಿ ನೀರಾವರಿ ಮಾಡಿಕೊಂಡು ನಾವು ಸಮಗ್ರ ಕೃಷಿಯಲ್ಲಿ ತೊಡ್ಕೊಂಡಿದ್ದೀವಿ ಸರ್. ಸಮಗ್ರ ಕೃಷಿ ಅಂದ್ರೆ ಏನೇನು ಬೆಳೆಗಳು ಬೆಳೀತಾ ಇದ್ರು? ಸಮಗ್ರ ಕೃಷಿ ಅಂದ್ರೆ ಇಲ್ಲಿ ತೋಟಗಾರಿಕೆ ಇರಬೇಕಾಗುತ್ತೆ, ಆಹಾರ ಧಾನ್ಯಗಳು ಇರಬೇಕಾಗುತ್ತೆ, ರೇಷ್ಮೆ, ಜೇನು ಸಾಕಾಣಿಕೆ, ಮತ್ತೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮತ್ತೆ ಅಣಬೆ ಕೃಷಿ ಇವೆಲ್ಲವೂ ಬರ್ತವೆ. ಕೃಷಿ ಸಂಬಂಧಿ ಇತರ ಎಲ್ಲ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಾಗ ಅದನ್ನ ಸಮಗ್ರ ಕೃಷಿ ಅನ್ನಲಾಗುತ್ತೆ. ಆ ರೀತಿ ಮಾಡ್ಕೊಂಡಾಗ್ಲೇ ಇಂದು ನಾವು ಏನಾದರೂ ಲಾಭದಾಯಕವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗಿ ಅಳವಡಿಸ್ಕೊಂಡಿದ್ದೀವಿ ಸರ್. ಹಾಗಿದ್ರೆ ಈಗ 6 ಎಕರೆ ಜಮೀನಲ್ಲಿ ಅಡಿಕೆ, ತೆಂಗು, ಬಾಳೆ, ಬೇರೆ ಬೇರೆ ಎಲ್ಲ ಬೆಳೆಗಳನ್ನ ಬೆಳೀತಾ ಇದೀವಿ ಅಂತಂದ್ರೆ ಎಲ್ಲ ಎಷ್ಟೆಷ್ಟು ಎಕರೆಯಲ್ಲಿ ಇದೆ ಸರ್? ಈಗ ತೆಂಗು ಒಂದು 150 ಬಂದಿದೆ, ಅದು ಬಾರ್ಡರ್ನಲ್ಲಿ ಇಟ್ಟಿದ್ದೀವಿ ನಾವು. ಅದನ್ನೇನು ಮುಖ್ಯ ಬೆಳೆಯಾಗಿ ಇದು ಮಾಡಿಲ್ಲ, ಹೊಲದ ಬಾರ್ಡರ್ನಲ್ಲಿ ಅದನ್ನು ಇದು ಮಾಡಿದ್ವಿ. ಮುಖ್ಯವಾಗಿ ಒಂದು 700 ಗಿಡ ಇದೆ ಅಡಿಕೆ ಫಸ್ಲಿ ಬಂದಿರೋವಂಥದ್ದು. ಈಗ ಈ ವರ್ಷ ಒಂದು 800-900 ಗಿಡ ಹಿಡಿಯುತ್ತೆ, ನಾಟಿ ಮಾಡಬೇಕಾಗುತ್ತೆ. ಈಗ ಬಂದಿರೋವಂಥದ್ದು ಒಂದು 700 ಗಿಡ ಇದೆ ಸರ್ ಅಡಿಕೆ. ತೆಂಗು ಒಂದು 150 ಇದೆ. ಮತ್ತೆ ಬಾಳೆನು ಬೆಳೀತಾ ಇದ್ರೆ? ಹ್ಞೂ ಸರ್, ಇಂಟರ್ ಕ್ರಾಪ್ ಆಗಿ ಜೀನಿಂದ ಬಾಳೆ ಬೆಳೆದಿದ್ದೆ, ಒಳ್ಳೆ ಉತ್ತಮವಾದಂಥ ಬೆಳೆ ತೆಗೆದಿದ್ದೆ. ಅದರ ಬೆಲೆನಲ್ಲಿ ಸ್ವಲ್ಪ ಬದಲಾವಣೆ ಆದ್ರೂ ಸಮೇತ ಇಳುವರಿ ಒಳ್ಳೆ ಚೆನ್ನಾಗಿ ತೆಗೆದಿದ್ದೆ. ಸಾವಯವ ಕೃಷಿಯನ್ನೇ ಹೆಚ್ಚಿನದಾಗಿ ಅಳವಡಿಸ್ಕೊಂಡಿದ್ದೆ. ಅದು ಪಚ್ಚಬಾಳೆ ಇದಕ್ಕೆ ಸಂಬಂಧಪಟ್ಟದ್ದಾಗಿರೋದ್ರಿಂದ ಒಂದು 60-70 ಕೆಜಿ ವರೆಗೂ ಒಂದು ಗೊನೆ ಬಂದಿತ್ತು. ಒಳ್ಳೆಯ ಬೆಳೆಯನ್ನು ಬೆಳೆದಿದ್ದೆ ಅದರಲ್ಲಿ. ಆ ಬಾಳೆ ಇಟ್ಟಿದ್ರಿಂದಾಗಿ ಅಡಿಕೆ ಸಮೃದ್ಧವಾಗಿ ಬಂತು. ಅದಕ್ಕೆ ನೀರಿನ ನಿರ್ವಹಣೆ, ಗೊಬ್ಬರದ ನಿರ್ವಹಣೆ, ಮತ್ತು ಅದಕ್ಕೆ ನೆರಳು ಬೇಕಾಗಿತ್ತು ಚಿಕ್ಕನ ಗಿಡದಲ್ಲಿ. ಬಾಳೆ ಹಾಕಿದ್ರಿಂದಾಗಿ ಒಂದು ವರ್ಷ ಮುಂಚಿತವಾಗಿ ಬೆಳೆ ಬಂತು ಅನ್ನೋದು ನನ್ನ ಅರಿವಿಗೆ ಬಂದಿದೆ ಸರ್ ಅಡಿಕೆ. ಹಾಗಾಗಿ ಚೆನ್ನಾಗೂ ಬಂತು, ಆರ್ಥಿಕವಾಗಿ ಸಮೇತನೂ ಉತ್ತಮವಾದಂಥ ಒಂದೇ ಇದರಲ್ಲಿ ಅಂತರ್ ಬೆಳೆಯಾಗಿ ಬೆಳೆದಿದ್ದರಿಂದಾಗಿ ಆರ್ಥಿಕವಾಗಿ ಉತ್ತಮವಾದಂಥ ಲಾಭ ಆಯಿತು. ತೆಂಗು ಎಲ್ಲ ಚೆನ್ನಾಗಿ ಇಳುವರಿ ಬರ್ತಾ ಇದೆ? ಬರ್ತಿದೆ ಸರ್. ತೆಂಗು ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂಥ ತಳಿ, ಅಲ್ಲೇ ಸ್ಥಳೀಯವಾದಂತಹ ತಳಿಯನ್ನು ಇದು ಮಾಡಿದ್ದು. ಹಾಗಾಗಿ ನಮ್ಮದು ಕೆಂಪು ಭೂಮಿ ಆಗಿರೋದ್ರಿಂದ ಮತ್ತಷ್ಟು ಪೂರಕವಾಗಿದೆ ಭೂಮಿ. ಹಾಗಾಗಿ ಚೆನ್ನಾಗಿ ಬರ್ತಿದೆ, ಒಳ್ಳೆಯ ತೆಂಗು ಬೆಳೆ ಬರ್ತಿದೆ ಸರ್. ಅದನ್ನೆಲ್ಲ ತೆಂಗು ಮಾರಾಟ ಮಾಡ್ತಾರೆ ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತಾರೆ ಸರ್? ಈಗ ಚಿಕ್ಕ ಗಿಡಗಳು ಸುಮಾರು ದಿನ ಕಳಿಬೇಕು ಕೊಬ್ಬರಿ ಚೆನ್ನಾಗಿ ಆಗಬೇಕಾದ್ರೆ ಅನ್ನೋ ಒಂದು ಇದಿದೆ. ಹಾಗಾಗಿ ಸದ್ಯಕ್ಕೆ ಕೊಬ್ಬರಿ ಮಾಡ್ತಾ ಇಲ್ಲ, ತೆಂಗಿನಕಾಯನ್ನೇ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದೆ ಸರ್. ಅಡಿಕೆ ಎಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದ, ಅದನ್ನೆಲ್ಲ ಕೇಣಿ ಕಾಂಟ್ಯಾಕ್ಟ್ ಕೊಡೋದ ಈ ಟೈಪ್ ಮಾಡ್ತೀರಾ? ಇಲ್ಲ ಸರ್, ಇಲ್ಲ ಇಲ್ಲ. ಯಾಕಾಗಿ ನಾವು ಕಷ್ಟಪಟ್ಟು ಮಾಡೋದ್ರಿಂದಾಗಿ ಅದನ್ನ ನಾವೇ ನಿರ್ವಹಣೆ ಮಾಡೋದು ಸ್ವಲ್ಪ ಇದಾದ್ರ ಸಮೇತ ಈ ತಂತ್ರಜ್ಞಾನ ಅಳವಡಿಸ್ಕೊಳೋದ್ರಿಂದ ಈಗ ಮಿಷಿನರೀಸ್ ಬಂದಿದೆ, ಸೂಕ್ತವಾದಂತ ಯಂತ್ರ ಇದೆ, ಎಷ್ಟೇ ಇದ್ರೂ ಅದರಲ್ಲಿ ಸುಲಿಬಹುದು. ಚೆನ್ನಾಗೂ ಇದೆ, ಸುಧಾರಣೆ ಆಗಿದೆ. ಹಾಗಾಗಿ ಅದನ್ನ ಅಳವಡಿಸ್ಕೊಳ್ತೀವಿ. ಸಮಯ ಬಿದ್ದಾಗ ಕೂಲಿ ಕಾರ್ಮಿಕರನ್ನು ಬಳಸ್ಕೊಳ್ತೀವಿ. ನಾವೇನೆ ಸ್ವಂತ ಸುಲಿಸಿ ಬೇಯಿಸಿ ಅದನ್ನ ಮಾರ್ಕೆಟ್ಗೆ ನಾವೇ ಮಾರಾಟ ಮಾಡಿ ಇದು ಮಾಡ್ತೀವಿ ಸರ್. ಈಗ ಸಾಕಷ್ಟು ಜನ ರೈತರು ಈ ಕೇಣಿ ಕಾಂಟ್ರಾಕ್ಟ್ ಕೊಡ್ತಾರೆ, ಈ ತರ ಕೊಡೋದು ರೈತರಿಗೆ ನಷ್ಟ ಆಗುತ್ತೆ ಅಂತ? ಖಂಡಿತ ಸರ್, ಖಂಡಿತ ನಷ್ಟ. ಈಗ ಅವರು ಅವ್ರದೇ ಖರ್ಚು ವೆಚ್ಚಗಳನ್ನ ಕಳ್ಕೊಂಡು ಅವ್ರ ಲಾಭ ಅವ್ರ ಮಾಡುವಂತ ನಮಗೆ ಕೊಡುವಂತ ಹಣಕ್ಕೆ ಬಡ್ಡಿ ಸಮೇತ ಲೆಕ್ಕ ಹಾಕಿ ಅವರು ಆಲೋಚನೆ ಮಾಡಿ ಅದಕ್ಕೆ ತಕ್ಕನಾಗಿ ಅವರು ಬೆಲೆಯನ್ನ ನಿಗದಿ ಮಾಡ್ತಾರೆ. ಆ ಮಟ್ಟದಲ್ಲಿ ನೋಡಕ್ ಹೋದ್ರೆ ಸುಮಾರು ಆರ್ಥಿಕವಾಗಿ ನಷ್ಟ ಉಂಟಾಗುತ್ತೆ. ಸ್ವಲ್ಪ ಒಂದು 3-4 ತಿಂಗಳು ಅದು ಹಣದ ಇದನ್ನ ನಿಭಾಯಿಸ್ಕೊಂಡ್ರೆ ಅದರಿಂದಲೇ ಲಾಭವನ್ನು ಪಡ್ಕೋಬಹುದು ಸರ್. ಹಾಗಾಗಿ ನಾವು ಸ್ವಂತ ಮಾಡೋದೇ ಬೆಸ್ಟು. ರೈತರು ಅಷ್ಟೇ, ನಾವು ಕಷ್ಟಪಟ್ಟು ಬೆಳೆದು ಬೇರೆಯವರಿಗೆ ಲಾಭ ಆಗ ಮಾಡೋದಕ್ಕಿಂತ ಸ್ವಲ್ಪ ರಿಸ್ಕ್ ಆದರೂ ಸಮೇತ ನಾವೇನೇ ಅದನ್ನ ನಿರ್ವಹಿಸಿದ್ರೆ ಆರ್ಥಿಕವಾಗಿ ಲಾಭ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಈಗ ನೀವು ಕೃಷಿಯಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೀವಿ ಅಂತಂದ್ರೆ ಅಲ್ಲಿ ಎಷ್ಟು ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ರ? ಸರ್, ಸುಮಾರು ಇಲ್ಗೊಂದು 10-12 ವರ್ಷದಿಂದ ನಾನು ಸಾವಯವ ಕೃಷಿಯನ್ನು ಮಾಡ್ತಿದ್ದೀನಿ. ಮೂಲಭೂತವಾಗಿ ನಾನು ಕೃಷಿ ಇಲಾಖೆನಲ್ಲಿ ರೈತ ಅನುಗಾರನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ರೈತರನ್ನ ಕೆಲವು ಕಡೆ ತರಬೇತಿ ಕರ್ಕೊಂಡು ಹೋಗಿ ನಮಗೂ ತರಬೇತಿ ಕೊಡುವಂತ ಸಂದರ್ಭದಲ್ಲಿ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನದಾದಂತ ಮಾಹಿತಿ ಸಿಕ್ತು. ಅದು ಸೂಕ್ತ ಅನ್ನಿಸ್ತು. ಇವತ್ತಿನ ರಾಸಾಯನಿಕ ಕೃಷಿಯ ಹಾವಳಿಯಿಂದಾಗಿ ಎಷ್ಟೆಲ್ಲ ನಷ್ಟ ಆಗ್ತಿದೆ ಪ್ರಕೃತಿ ಮೇಲೆ, ನಮಗೆ ಹಣದ ಕಾಶನ ದೃಷ್ಟಿಯಿಂದ, ಇವೆಲ್ಲವನ್ನು ಆಲೋಚನೆ ಮಾಡಿ ಸಾವಯವ ಕೃಷಿಯನ್ನು ಹೆಚ್ಚಿನದಾಗಿ ನಾನು ಮಹತ್ವ ಕೊಡ್ತಾ ಇದ್ದೀನಿ ಸರ್. ಸಾಕಷ್ಟು ಜನ ರೈತರು ಈ ಸಾವಯವ ಕೃಷಿ ಅಳವಡಿಸಿಕೊಂಡ್ರೆ ಹೆಚ್ಚಿನ ಇಳುವರಿ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ, ಹೆಚ್ಚು ಲಾಭದಾಯಕ ಅಲ್ಲ ಈ ಕೃಷಿ ಅಂತಾರೆ. ಅದು ತಪ್ಪು ಕಲ್ಪನೆ. ಒಂದು ಮಟ್ಟದಲ್ಲಿ ನಾವು ಈ ಹಸಿರು ಕ್ರಾಂತಿ ಬರೋದಕ್ಕೂ ಮುಂಚೆ, ಈ ರಾಸಾಯನಿಕ ಗೊಬ್ಬರ ಬಳಕೆಗೂ ಮುಂಚೆ ನಮ್ಮ ಪೂರ್ವಿಕರು ಸಾವಯವ ಕೃಷಿಯನ್ನೇ ಮಾಡ್ತಿದ್ದಂಥದ್ದು. ಹಾಗಾಗಿ ನಾವು ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಅವಲಂಬನೆ ಆಗಿರುತ್ತೆ. ಇಳುವರಿ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು ಅದೆಲ್ಲ ನಾವು ನಿರ್ವಹಣೆ ಮಾಡೋದ್ರಲ್ಲಿ ಇದಾಗುತ್ತೆ. ಒಂದು ಕ್ವಿಂಟಲ್ ಅಥವಾ ಎರಡು ಕ್ವಿಂಟಲ್ ಇಳುವರಿನಲ್ಲಿ ತಾತ್ಕಾಲಿಕವಾಗಿ ಇದಾದ್ರೂ ಸಮೇತ ಕಡಿಮೆ ಆದ್ರೂ ಸಮೇತ ದೀರ್ಘಾವಧಿಯಲ್ಲಿ ಖರ್ಚಿನ ದೃಷ್ಟಿನಲ್ಲಿ ಸಾವಯವ ಕೃಷಿ ಎನ್ನುವಂತದ್ದು ಮುಖ್ಯ ಆಗುತ್ತೆ. ಕಡಿಮೆ ಇರುತ್ತೆ, ಗುಣಮಟ್ಟ ಇದಾಗುತ್ತೆ, ಅದರ ಬಾಳಿಕೆ, ನಾವು ಬೆಳೆದಂತ ಧಾನ್ಯ ಆಗಿರ್ಬೋದು ಯಾವ್ದಾದ್ರು ಬಾಳಿಕೆ ದೃಷ್ಟಿಯಿಂದಲೂ ಕೆಲವೊಂದು ಹೆಚ್ಚಿನ ದಿನ ಅದನ್ನ ಸಂಗ್ರಹಿಸಿಡೋದಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ಸಾವಯವ ಕೃಷಿಗೆ ನಾನು ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದೇನೆ. ಮತ್ತೆ ಈ ಅಣಬೆ ಕೃಷಿ ಮಾಡಿದ್ವಿ ಅಂತಂದ್ರೆ ಈ ಅಣಬೆ ಕೃಷಿ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ಅಣಬೆ ಅನ್ನುವಂಥದ್ದು ಸಮೇತ ಒಂದು ಪ್ರಮುಖ ಕೃಷಿ ಭಾಗ ಆಗುತ್ತೆ. ಈ ಅಣಬೆ ಕೃಷಿ ಬಗ್ಗೆ ನನಗೆ ಆಕಸ್ಮಿಕವಾಗಿ ಕೃಷಿ ವಿಜ್ಞಾನ ಕೇಂದ್ರ ಹಿರೇಳಿನಲ್ಲಿ ಭೇಟಿ ಕೊಟ್ಟಿದ್ದೆ. ಅಲ್ಲಿ ಈ ರೀತಿ ತರಬೇತಿ ಇದೆ ಎನ್ನುವಂತ ಮಾಹಿತಿ ಕೊಟ್ರು. ಹಾಗಾಗಿ ನಾನು ತರಬೇತಿನಲ್ಲಿ ಪಾಲ್ಗೊಂಡಿದ್ದೆ. ಒಂದು ಸುಮಾರು 25 ದಿನಗಳ ಕಾಲ ತರಬೇತಿನಲ್ಲಿ ಅದರ ಮಹತ್ವ ಗೊತ್ತಾಯಿತು. ಅದು ಕೂಡ ಆರ್ಥಿಕವಾಗಿ ನಾವು ಕಡಿಮೆ ಪ್ರದೇಶದಲ್ಲಿ ಕಡಿಮೆ ಖರ್ಚಿನಲ್ಲಿ ಕೃಷಿಗೆ ಪೂರಕವಾಗಿ ನಾವು ಮಾಡೋದ್ರಿಂದಾಗಿ ಅದು ಕೂಡ ಒಂದು ಲಾಭದಾಯಕವಾಗಿ ನೋಡಬಹುದಾಗಿರುತ್ತೆ. ಮತ್ತೆ ಉತ್ತಮ ಆಹಾರವಾಗಿರೋದನ್ನು ನಾವು ಬಳಸ್ಕೋಬಹುದಾಗಿರುತ್ತೆ. ಅದರಿಂದ ಉತ್ತಮವಾದಂತಹ ಪೌಷ್ಟಿಕಾಂಶಗಳಿದೆ, ಜೀವಸತ್ವಗಳಿದ್ದಾವೆ, ಪ್ರೋಟೀನ್ ವಿಟಮಿನ್ಸ್ ಎಲ್ಲಾನು ಇದೆ ಅನ್ನುವಂಥದ್ದಿದೆ. ಹಾಗಾಗಿ ಅದನ್ನ ಇನ್ನು ಶುರು ಮಾಡಿಲ್ಲ, ತರಬೇತಿ ಪಡ್ಕೊಂಡಿದ್ದೀನಿ ಇತ್ತೀಚೆಗೆ. ಮಾಡ್ಬೇಕನ್ನೋ ಉದ್ದೇಶ ಮಾಡ್ಬೇಕು ಅನ್ನುವಂತ ಆಸಕ್ತಿ ಅಂತ ಇದೆ ಸರ್, ಮಾಡ್ತೀನಿ. ಈಗ ಕೃಷಿ ಇಲಾಖೆಯಲ್ಲಿ ರೈತ ಅನುಗಾರರಾಗಿ ಕೆಲಸ ಮಾಡಿದೆ ಅಂತಂದ್ರೆ ಅದು ಏನಾದ್ರೂ ನಿಮ್ಮ ಈ ಕೃಷಿ ಬದುಕಿಗೆ ಅನುಕೂಲ ಆಯ್ತಾ? ಸರ್, ಖಂಡಿತ. ನನಗೆ ಕೃಷಿ ಎನ್ನುವಂಥದ್ದನ್ನ ಒಂದು ವಿಸ್ತಾರವಾಗಿ ನೋಡೋದಕ್ಕೆ ಮತ್ತೆ ಅದನ್ನ ಒಂದು ಲಾಭದಾಯಕವಾಗಿ ನೋಡೋದಕ್ಕೆ ಹೆಚ್ಚಿನ ಮಾಹಿತಿ, ಅದರಲ್ಲೂ ಮುಖ್ಯವಾಗಿ ನನಗೆ ಕೃಷಿನಲ್ಲಿ ಇನ್ನಷ್ಟು ಹೆಚ್ಚಿನ ಆಸಕ್ತಿ ಬೆಳೆಯೋದಕ್ಕೆ ಕಾರಣ ಆದಂಥದ್ದು ಅಂದರೆ ನಾನು ಕೃಷಿ ಇಲಾಖೆನಲ್ಲಿ ರೈತರ ಮಟ್ಟದಲ್ಲಿ ನಾನು ಕೆಲಸ ಮಾಡಿದ್ರಿಂದಾಗಿ ಅದು ಹೆಚ್ಚಿನದಾಗಿ ಅನುಕೂಲ ಮಾಡಿಕೊಡ್ತದೆ ಸರ್. ಅದನ್ನ ಎಂದೂ ನಾನು ಮರೆಯೋದಿಲ್ಲ. ನಾನು ಆಕಸ್ಮಿಕವಾಗಿ ಆ ಕೆಲಸಕ್ಕೆ ತೊಡ್ಕೊಂಡಿದ್ದು, ಅದರಿಂದ ನನಗೆ ಹೆಚ್ಚಿನ ತೃಪ್ತಿನೂ ಸಿಕ್ತು, ರೈತರಿಗೂ ಮಾಹಿತಿ ಕೊಡೋದಕ್ಕೂ ಸಾಧ್ಯ ಆಯಿತು, ನನ್ನದೇ ಆದಂಥ ಒಂದು ಅಳಿದು ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಮತ್ತು ಹೆಚ್ಚಿನದಾಗಿ ನಾನು ಇವತ್ತು ಯಾರಿಗಾದ್ರೂ ಒಂದು ಸಮರ್ಪಕವಾಗಿ ಮಾಹಿತಿಯನ್ನು ಹೇಳೋದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಸರ್. ರೈತರಿಗೂ ಸಾಕಷ್ಟು ಮಾಹಿತಿ ಕೊಡ್ತಾ, ರೈತರಿಗೂ ಮಾಹಿತಿ ಕೊಟ್ಟೆ. ರೈತರಿಗೆ ನಾವು ಆ ಸಂದರ್ಭದಲ್ಲಿ ಪ್ರಾತ್ಯಕ್ಷಿಕೆಗಳನ್ನ ಏರ್ಪಡಿಸ್ತಿದ್ವಿ, ರೈತರಿಗೆ ರೈತ ಪಾಠಶಾಲೆ ಅಂತ ಮಾಡ್ತಿದ್ವಿ, ಅವ್ರಿಗೆ ರೋಗ ನಿರ್ವಹಣೆ ಆಗಿರ್ಬೋದು, ವೈಜ್ಞಾನಿಕ ಬೆಳೆ ಬೆಳೆಯೋದಾಗಿರ್ಬೋದು, ಬೆಳೆ ಪದ್ಧತಿ ಆಗಿರ್ಬೋದು, ಯಾವುದು ಮಳೆ ನೀರು ಕೊಯ್ಲು ಬಗ್ಗೆ ಆಗಿರ್ಬೋದು, ಮತ್ತೆ ಸಮಗ್ರ ಕೃಷಿ ಬಗ್ಗೆ ಆಗಿರ್ಬೋದು, ಮತ್ತೆ ಅಂತರ್ ಬೆಳೆಯಾಗಿ ಯಾವ ಬೆಳೆಗಳನ್ನ ಬೆಳಿಬೇಕು, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಬಿತ್ತನೆ ಮಾಡಬೇಕು, ಮಳೆ ಅನಿಶ್ಚಿತತೆ ಆದಂತ ಸಂದರ್ಭದಲ್ಲಿ ಹೇಗೆ ನೀರಿನ ನಿರ್ವಹಣೆ ಮಾಡಬೇಕು, ಬರಂತ ಮಳೆ ನೀರನ್ನೇ ಹೇಗೆ ನಮ್ಮ ಭೂಮಿನಲ್ಲಿ ತೊಡಗಿಸಿಕೊಳ್ಳೋದ್ರ ಮುಖಾಂತರ ಹೆಚ್ಚಿನ ನಷ್ಟ ಹೊಂದದ ರೀತಿನಲ್ಲಿ ಇದ್ದಿದ್ರ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ಹೆಚ್ಚಿನ ನಷ್ಟ ಹೊಂದದ ಆದಷ್ಟು ಲಾಭದಾಯಕವಾಗಿ ನಾವು ಹೇಗೆ ನಿರ್ವಹಣೆ ಮಾಡಬಹುದು, ಮತ್ತೆ ನಾವು ಶ್ರಮ ಪಟ್ಟರೆ ಯಾವ ರೀತಿ ಕೃಷಿನಲ್ಲಿ ಅಭಿವೃದ್ಧಿ ಯಶಸ್ಸನ್ನ ಕಾಣಬಹುದು ಎನ್ನುವಂಥದ್ದು ಹೆಚ್ಚಿನದಾಗಿ ಅರಿವಾಯ್ತು ಸರ್. ಈಗ ಯಾವುದೇ ಕೃಷಿಕ ಬರೀ ಕೃಷಿಯೊಂದನ್ನೇ ನಂಬಿದ್ರೆ ಒಂದ್ಸರಿ ಲಾಭ ನಷ್ಟ ಆಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಕೃಷಿಕರು ಈ ಕೃಷಿ ಜೊತೆಗೆ ಪೂರಕವಾಗಿ ಏನಾದರೂ ಉಪಕಸಬುಗಳು ಅಳವಡಿಸ್ಕೋಬೇಕು. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಜೇನು ಕೃಷಿ, ನೀವು ಹೇಳ್ದಂಗೆ ಅಣಬೆ ಕೃಷಿ, ಇಂಥವೆಲ್ಲ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತಿರ್ತಾರೆ. ನೀವು ಏನಾದರೂ ಈ ಕೃಷಿಗೆ ಪೂರಕವಾಗಿ ಉಪಕಸಬುಗಳನ್ನ ಅಳವಡಿಸ್ಕೊಂಡಿದ್ರ? ಎಸ್ ಸರ್, ಅಳವಡಿಸ್ಕೊಂಡಿದ್ದೀವಿ. ನಮ್ದು ಪಶುಸಂಗೋಪನೆ ಇದೆ, ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ. ಮೊದಲೇನು ಸುಮಾರು 10-12 ರಾಸುಗಳಿದ್ವು, ಹಾಗಾಗಿ ಈಗ ಇತರೆ ಕೆಲಸಗಳು ಹೆಚ್ಚಿದ ಇದರಿಂದಾಗಿ ಕಡಿಮೆ ಮಾಡ್ಕೊಂಡಿದ್ದೀವಿ. ಬಟ್ ಇನ್ನು ಅದನ್ನು ಮುಂದುವರಿಸ್ಬೇಕು ಅನ್ನೋದಿದೆ ಇನ್ನೂ ಹೆಚ್ಚಿನದಾಗಿ. ಮತ್ತೆ ಕೃಷಿ ಜೊತೆಗೆ ಉಪಕಸಬುಗಳು ಇದ್ದೇ ಇರಬೇಕು. ಇವತ್ತು ಅದನ್ನು ಹೊರತುಪಡಿಸಿ ನಾವು ಕೃಷಿ ಮಾಡಿದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಹಾಗಾಗಿ ನಮ್ಮ ಸ್ಥಳೀಯವಾಗಿ ಯಾವುದು ಎಲ್ಲನೂ ಮಾಡ್ಕೊಳಕಾಗದೆ ಹೋದ್ರೂ ಈಗ ನಮ್ಮ ಪ್ರದೇಶದಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆಗೆ ಹೆಚ್ಚಿನದಾದಂತಹ ಅವಕಾಶಗಳಿದ್ದಾವೆ. ಕಡಿಮೆ ಸಂಪನ್ಮೂಲಗಳಲ್ಲಿ ನಿರ್ವಹಿಸಬಹುದು, ಅವೆರಡನ್ನು ಇದು ಮಾಡ್ಕೋಬಹುದು. ಮತ್ತೆ ಯಾವುದು ಅಣಬೆ ಕೃಷಿ ಅನ್ನುವಂಥದ್ದನ್ನು ನಾವು ಬಳಸ್ಕೋಬಹುದು. ಅದಕ್ಕೇನೆ ಹೆಚ್ಚಿನದಾಗಿ ನಾವು ಶ್ರಮ ವಹಿಸೋದು ಬೇಕಾಗೋದಿಲ್ಲ, ಹೆಚ್ಚಿನ ಬಂಡವಾಳನ ಹೂಡೋದು ಬೇಕಾಗಿರೋದಿಲ್ಲ. ನಾವು ಅಳವಡಿಸ್ಕೊಳ್ಳೋದು ಮುಖ್ಯ. ನಾವು ಆರ್ಥಿಕ ದೃಷ್ಟಿನಲ್ಲಿ ತೋಟಗಾರಿಕೆ ಬೆಳೆನೂ ಇರಬೇಕು, ಆಹಾರ ಧಾನ್ಯಗಳನ್ನು ಬೆಳೆಯೋದಿರಬೇಕು, ಮತ್ತೆ ಮುಖ್ಯವಾಗಿ ಉಪಕಸಬುಗಳನ್ನು ಸ್ವಲ್ಪ ಮಟ್ಟಿಗೆ ಆಗಲಿ, ರೇಷ್ಮೆ ಆಗಿರ್ಬೋದು, ಮತ್ತೆ ಜೇನು ಸಾಕಾಣಿಕೆ ಆಗಿರ್ಬೋದು, ಮುಖ್ಯವಾಗಿ ಕುರಿ ಮತ್ತು ಕೋಳಿ ಸಾಕಾಣಿಕೆ, ಇವನ್ನೆಲ್ಲ ಮಾಡೋದು ನಮ್ಮ ಪ್ರದೇಶಕ್ಕೆ ನಾನು ಇಂಥದ್ದೇ ಅಂತ ಹೇಳೋದಿಲ್ಲ. ಸ್ಥಳೀಯವಾಗಿ ನಮ್ಮ ಸಾಮರ್ಥ್ಯ, ನಮ್ಮ ಸಂಪನ್ಮೂಲ ಇವನ್ನೆಲ್ಲ ನೋಡ್ಕೊಂಡು ಇದು ನಮ್ಮ ಕೃಷಿಗೆ ಯಾವುದು ಪೂರಕವಾಗುತ್ತೆ ಅನ್ನೋದೇ ಇರುತ್ತೋ ಅದನ್ನ ಬಳಸ್ಕೊಳೋದ್ರ ಮುಖಾಂತರ ನಾವು ಸಮಗ್ರ ಕೃಷಿ ಮಾಡೋದು ಮುಖ್ಯ ಆಗುತ್ತೆ ಸರ್. ಈಗ ನಿಮ್ಮ ಜಮೀನಲ್ಲಿ ಅಡಿಕೆ ತೆಂಗು ಬಾಳೆ ಈ ತರ ಬೆಳೆಗಳನ್ನ ಮತ್ತೆ ನಮಗೆ ಆಹಾರ ಧಾನ್ಯಗಳು ರಾಗಿ ಭತ್ತ ತರಕಾರಿ ಇಂತ ಬೆಳೆಗಳನ್ನ ಬೆಳೀತಾ ಇದ್ರ? ತೋಟ ಹೆಚ್ಚಿನದಾಗಿ ಮಹತ್ವ ಕೊಟ್ಟಿರೋದ್ರಿಂದಾಗಿ ಆಹಾರ ಧಾನ್ಯಗಳಂತೂ ಬೆಳ್ಕೊಳ್ತೀವಿ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ಬೆಳಿತಿದ್ವಿ. ಯಾಕಂದ್ರೆ ಈಗ ಅಲ್ಪಾವಧಿ ಬೆಳೆಗಳಿಗೆ ಹೆಚ್ಚಿನದಾಗಿ ಹೋಗಕ್ ಹೋದ್ರೆ ನಾನಾ ಸಮಸ್ಯೆಗಳು ಎದುರಾಗುತ್ತೆ. ಈಗ ಕೃಷಿ ಕಾರ್ಮಿಕರದಾಗಿರ್ಬೋದು ಮತ್ತೆ ಅನಿಶ್ಚಿತತೆ ಹೆಚ್ಚಾಗಿ ಕಾಡುತ್ತೆ. ಹಾಗಾಗಿ ತಕ್ಕಮಟ್ಟಿಗೆ ಅದನ್ನ ಇದು ಮಾಡ್ತೀವಿ. ಹೆಚ್ಚಿನದಾಗಿ ತೋಟಗಾರಿಕೆ ಮತ್ತೆ ಇತರೆ ಉಪಕಸಬಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀನಿ. ಆಹಾರ ಧಾನ್ಯಗಳನ್ನ ಬೆಳಿಬೇಕು ನಾವು ಎಲ್ಲರೂ. ಬರೀ ತೋಟಗಾರಿಕೆಗೆ ಹೋದ್ರೆ ಅದು ಅಷ್ಟು ಸೂಕ್ತ ಅನ್ಸೋದಿಲ್ಲ. ಆಹಾರ ಧಾನ್ಯಗಳಿಗೂ ನಾವು ಆದ್ಯತೆ ಕೊಡಬೇಕು. ಕೊನೆ ಪಕ್ಷ ನಮ್ಮ ಕಡೆ ಈಗ ಗದ್ದೆ ಮಾಡಿ ಭತ್ತ ಬೆಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀರಿನ ನಿರ್ವಹಣೆ ಆಗಿರ್ಬೋದು, ನೀರಿನ ಲಭ್ಯತೆ ಆಗಿರ್ಬೋದು, ಅದನ್ನ ನಾವು ಕೈ ಬಿಟ್ಟರು ಸಮೇತ ರಾಗಿ ಕಡಿಮೆ ಖರ್ಚಲ್ಲಿ ಬೆಳಿಬೇಕು. ರಾಗಿ ಬೆಳಿಬಹುದು ಮತ್ತೆ ತರಕಾರಿ ಮತ್ತೆ ಇತರೆ ಧಾನ್ಯಗಳಾಗಿರ್ಬೋದು, ಅಕಡಿಕಾಳು ಅಂತ ಏನ್ ಹೇಳ್ತೀವಿ ಅವುಗಳನ್ನು ಬೆಳಿಬೇಕು. ಮತ್ತೆ ಪೂರೈಕೆನ ಮಾಡುವಷ್ಟನ್ನು ಬೆಳೆಯೋದು ಉತ್ತಮ ಅನ್ಸುತ್ತೆ ಸರ್. ಅದನ್ನ ನಾವು ಆಯಾ ಸ್ಥಳೀಯವಾಗಿ ಯಾವ ರೀತಿ ನಮ್ಗೆ ಸೂಕ್ತ ಅನ್ಸುತ್ತೋ ಆ ರೀತಿ ಹೋಗೋದು ಉತ್ತಮ ಅನ್ಸುತ್ತೆ ಸರ್. ಮುಂದಿನ ಬೇರೆ ಬೇರೆ ಏನ್ ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ? ಈಗ ಇನ್ನೊಂದ್ ಕಡೆ ಈ ವರ್ಷ ನಾಟಿ ಮಾಡ್ತಾ ಇದ್ದೀವಿ ಅಡಿಕೆನ. ಅದರಲ್ಲಿ ಇಂಟರ್ ಕ್ರಾಪ್ ಆಗಿ ಬಾಳೆಯನ್ನ ಮಾಡಲೇಬೇಕು ಅನ್ನೋದು ಒಂದು ಇದಿದೆ. ಅದನ್ನ ಒಂದು ರೀತಿ ವ್ಯವಸ್ಥಿತ ಮಾಡ್ಕೊಳೋಣ ಅಂತ ಇದೆ. ಈಗ ಒಂದು 2-2.5 ಎಕರೆ ಬರುತ್ತೆ ಆ ಜಮೀನು. ಅದರಲ್ಲಿ ಪ್ರತಿ 2 ತಿಂಗಳಿಗೆ ಭಾಗ ಭಾಗವಾಗಿ ಮಾಡ್ಕೊಂಡ್ಬಿಟ್ಟು ಜೀನೈನ ಈ ಸಲ ಕೈ ಬಿಡ್ತಾ ಇದ್ದೀನಿ. ಹೆಚ್ಚಿನದಾಗಿ ಪುಟ್ಬಾಳೆ, ರಸಬಾಳೆ ಮತ್ತೆ ಚಂದಗಿರಿ ಬಾಳೆ ಅನ್ನೋ ಅಂತ ತಳಿಗಳನ್ನ ಕೇಳಿದ್ದೀನಿ ಸೂಕ್ತವಾಗಿ ಅಂತ. ಅದನ್ನ ಒಂದು 2 ತಿಂಗಳಲ್ಲಿ 100 ಗಿಡ, ಇನ್ನೆರಡು ತಿಂಗಳು ಬಿಟ್ಟು 300 ಗಿಡ, ಈ ರೀತಿ ಎಷ್ಟು ಜಮೀನಲ್ಲಿ ತಗೊಳತ್ತ ಅಷ್ಟನ್ನ ಇದು ಮಾಡ್ತಾ ಹೋದಂತ ಸಂದರ್ಭದಲ್ಲಿ ವರ್ಷ ಪೂರ್ತಿ ನಾವು ನಿರೀಕ್ಷೆ ಮಾಡಬಹುದು. ಬೆಲೆ ಅನಿಶ್ಚಿತತೆ ಆಗೋದು ಕಡಿಮೆ ಬಾಳೆನಲ್ಲಿ, ಆದ್ರ ಸಮೇತ ವೇರಿಯೇಷನ್ ಏನಾಗುತ್ತೆ, ಬದಲಾವಣೆ ಆಗುತ್ತೆ, ಅದನ್ನ ಸರಿದೂಗಿಸ್ಕೋಬಹುದು. ಒಂದು ಬ್ಯಾಚಲ್ಲಿ ಕಡಿಮೆ ಸಿಕ್ಕಿದ್ರ ಸಮೇತ ಇನ್ನೊಂದು ಬ್ಯಾಚಲ್ಲಿ ಕೆಲವೊಂದು ಹಬ್ಬ ಹರಿದಿನಗಳಲ್ಲಿ ಸಿಗುತ್ತೆ ಇನ್ನೊಂದು ಬ್ಯಾಚಿಂದು. ಆ ರೀತಿ ಒಂದು ನಂದೇ ಆದಂತ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ಮಾಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸರ್. ಈಗ ಮತ್ತೆ ಸ್ವಲ್ಪ ಅಡಿಕೆ ನಾಟಿ ಮಾಡ್ತೀವಿ ಅಂತಂದ್ರೆ, ಇತ್ತೀಚೆಗೆ ಈ ಅಡಿಕೆ ಬೆಲೆ ಜಾಸ್ತಿ ಆದಂಗೆ ಇಟ್ಲಿ ಸಾಕಷ್ಟು ಜನ ರೈತರು ಅಡಿಕೆ ಬೆಳಿಲಿಕ್ಕೆ ಮುಂದಾಗ್ತಾ ಇದಾರೆ. ಸಾಕಷ್ಟು ಪ್ರದೇಶ ವಿಸ್ತಾರ ಆಗ್ತಾ ಇತ್ತು ಅಡಿಕೆ ಬೆಳೆಯ ಪ್ರದೇಶ. ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ? ವಿಸ್ತರಣೆ ಆಗ್ತಿದೆ, ಅದೇ ರೀತಿ ಬೇಡಿಕೆನೂ ಬರುತ್ತೆ ಮತ್ತೆ ಕೆಲವೊಂದು ಕಾರಣದಿಂದಾಗಿ ಹಳೆ ತೋಟಗಳು ಹೋಗ್ತಾ ಇರ್ತವೆ. ಈಗ ಮಳೆ ಗಾಳಿ ಆಗಿರ್ಬೋದು ಮತ್ತೆ ಕೆಲವು ಪ್ರದೇಶಗಳಲ್ಲಿ ಅತಿಯಾದಂಥ ಮಳೆ ಆಗಿ ಹೋಗ್ತಾ ಇರ್ಬೋದು. ಹೀಗಾಗಿ ಅಂತ ಏನು ತೊಂದರೆ ಆಗೋದಿಲ್ಲ. ಪ್ರದೇಶ ಹೆಚ್ಚಾದಂತೆ ಕಡಿಮೆನೂ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಅದು ನಾಶ ಆಗ್ತಾ ಅದ್ ಮುಖಾಂತರ ಆಗ್ತಾ ಇರುತ್ತೆ. ಒಂದು 20% ಹೆಚ್ಚಿಗೆ ನಾಟಿ ಮಾಡಿದ್ದಾರೆ ಅಂದ್ರೆ ಈ ವರ್ಷ 10% ಅದೇ ರೀತಿ ಹೋಗ್ತಾ ಇರುತ್ತೆ. ಹಾಗಾಗಿ ಅದೇನಂತ ಸಮಸ್ಯೆ ಕಂಡುಬರೋದಿಲ್ಲ. ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದೇನಂತ ಇದಾಗೋದಿಲ್ಲ ಅನ್ನೋ ಒಂದು ನಿರೀಕ್ಷೆ ಇದೆ ಸರ್. ಈ ಹಣ್ಣಿನ ಬೆಳೆಗಳಾದ ಮಾವು, ಸಪೋಟ, ದಾಳಿಂಬೆ ಈ ತರ ಬೆಳೆಗಳು ಬೆಳಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್? ಇದೆ ಆಸಕ್ತಿ ಇದೆ. ಹಲಸು ಬೆಳೆದಿದ್ದೀವಿ, ಹೆಚ್ಚಿಗೆನಾಗಿ ಬೆಳೆಯಕ್ಕಾಗಲಿಲ್ಲ. ಮಾವನು ಬೆಳೆದಿದ್ದೀವಿ ಮತ್ತೆ ದಾಳಿಂಬೆಗೆ ನನ್ನ ಕೈ ಹಾಕಕ್ ಹೋಗ್ಲಿಲ್ಲ, ಅದು ಸಾಕಷ್ಟು ಅನಿಶ್ಚಿತತೆ ಎದುರಿಸ್ಬೇಕಾಗಿ ಬಂತು. ಇದು ಮಾಡೋದು ಪಪ್ಪಾಯ ಆಗಿರ್ಬೋದು ಇವನ್ನೆಲ್ಲನೂ ತಕ್ಕಮಟ್ಟಿ ಬೆಳೆದು ನಾನು ಅಂತ ಲಾಭದಾಯಕವಾಗಿ ಬೇರೆ ಇದು ಮಾಡೋಕ್ಕಾಗಲಿಲ್ಲ. ಬಾಳೆ ಅಂತೂ ನಾನು ಹೆಚ್ಚಿನದಾಗಿ ಆಸಕ್ತಿ ಕೊಟ್ಟು ಬೆಳೆದೆ, ಅದರ ಬಗ್ಗೆ ನಾನು ಸಕ್ಸಸ್ನು ಕಂಡೆ. ನೀವು ಹೇಳ್ದಂಗೆ ಹಣ್ಣಿನ ಬೆಳೆಗಳಿಗೂ ಹೆಚ್ಚಿನದೇ ಕೊಡಬೇಕು, ಇವತ್ತು ಬೇಡಿಕೆ ಹೆಚ್ಚಿನದಾಗಿದೆ. ಮೇಲಾಗಿ ಅವು ಆಹಾರದ ದೃಷ್ಟಿಯಿಂದ ಹೆಚ್ಚಿನ ಮಹತ್ವವನ್ನು ಪಡ್ಕೊಳ್ತಿದ್ದಾವೆ. ಬೆಲೆಯ ದೃಷ್ಟಿನಲ್ಲಿ ಲಾಭದಾಯಕವಾಗಿ ಅವನ್ನ ನಾವು ನಿರ್ವಹಿಸಬಹುದು. ಒಳ್ಳೊಳ್ಳೆ ತಳಿ ಬಂದಿದ್ದಾವೆ ಬಾಳೆನಲ್ಲಿ, ಸಪೋಟೋ ಮತ್ತೆ ದಾಳಿಂಬ್ರೆದು ಅಷ್ಟು ನಾನು ಹೇಳಕ್ಕೆ ಇಚ್ಛೆ ಪಡೋದಿಲ್ಲ. ಮಾವು ಇಂಥವು ಅನೇಕ ಹಣ್ಣಿನ ಬೆಳೆಗಳನ್ನ ಬೆಳೆಯೋದ್ರ ಮುಖಾಂತರ ಹೆಚ್ಚಿನ ಲಾಭವನ್ನು ಹೊಂದ್ಬೋದು. ಅವು ಅಷ್ಟೊಂದು ನಮಗೆ ಖರ್ಚಿನ ದೃಷ್ಟಿನಲ್ಲಿ ಏನು ಅಂತ ಇದು ಮಾಡೋದಿಲ್ಲ, ಲಾಭದಾಯಕವಾಗಿ ನಾವು ಬಳಸ್ಕೋಬಹುದು ಸರ್ ಹಣ್ಣಿನ ಬೆಳೆಗಳನ್ನ. ಇತ್ತೀಚೆಗೆ ಕೃಷಿಕರು ಈ ಕೃಷಿ ತುಂಬಾ ನಷ್ಟ ಮತ್ತೆ ಈ ಕೃಷಿ ಈ ಅನಿಶ್ಚಿತತೆಯಿಂದ ಮತ್ತೆ ಹವಾಮಾನ ವೈಪರೀತ್ಯದಿಂದ ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಕೃಷಿ ಏನಂತ ಲಾಭದಾಯಕ ಅಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಸಾಕಷ್ಟು ಜನ ಕೃಷಿಕರು. ಯಾವ ತರ ಕೃಷಿ ಪದ್ಧತಿಗಳನ್ನ ನಮ್ಮ ಕೃಷಿ ಜೀವನದಲ್ಲಿ ನಮ್ಮ ಕೃಷಿ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಾವು ಈ ಕೃಷಿಯಲ್ಲಿ ಪ್ರಗತಿ ಕಾಣಬಹುದು ಅಂತೀರಾ? ಅದು ತಪ್ಪು ಪರಿಕಲ್ಪನೆ ಸರ್. ಅದು ಮೂಲಭೂತವಾಗಿ ನಾವು ಕೃಷಿಕರು ಎನ್ನುವಂತ ಮನೋಭಾವನೆ ಮೊದಲಿನದಾಗಿ ಇರಬೇಕು. ನಾವು ಈ ನಾಗರೀಕರಣದ ಜೀವನಕ್ಕೆ ಹೆಚ್ಚಿನ ಆದ್ಯತೆ ಕೊಡೋಕೆ ಹೋಗಬಾರ್ದು. ಕೃಷಿಕರ ಅಂದಮೇಲೆ ನಾಗರಿಕತೆಗೆ ಎಷ್ಟು ಬೇಕು ಅಷ್ಟನ್ನು ಅಳವಡಿಸ್ಕೋಬೇಕು ನಾವು ಮೂಲವಾಗಿ ಇದು ಮಾಡಬೇಕು. ಇಲ್ಲಿ ನಾವು ಒಂದು ಆಲೋಚನೆ ಮಾಡಬೇಕು, ನಮ್ಮ ಅನುಕೂಲ ಅನನುಕೂಲಗಳನ್ನು ಮೊದಲು ನಾವು ಲೆಕ್ಕಾಚಾರ ಹಾಕಬೇಕು. ಭೂಮಿಯ ಲಭ್ಯತೆ, ಅಲ್ಲಿನ ನೀರಾವರಿ ಲಭ್ಯತೆ, ಸಾಧ್ಯ ಸಾಧ್ಯತೆಗಳನ್ನು ನೋಡಬೇಕಾಗುತ್ತೆ. ಅತಿಯಾಗಿ ನೀರಿನ ವ್ಯವಸ್ಥೆ ಇಲ್ಲದ ಕಡೆ ಹೆಚ್ಚಿನಾಗಿ ಬೋರಿಗೆ ಆದ್ಯತೆ ಕೊಡಕ್ಕೆ ಹೋಗಬಾರ್ದು. ಅಂತ ಸಂದರ್ಭದಲ್ಲಿ ನಾವು ಏನು ಪ್ರಕೃತಿಯಲ್ಲಿ ಸಿಗುವಂತಹ ಮಳೆ ನೀರನ್ನೇ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಮಾಡ್ಕೊಳೋದ್ರ ಮುಖಾಂತರ, ಕೃಷಿ ಹೊಂಡ ಮಾಡ್ಕೊಳೋದ್ರ ಮುಖಾಂತರ ಅಲ್ಲಿ ಯಾವ್ದನ್ನ ಬೆಳಿಬಹುದು, ಎಷ್ಟನ್ನ ಬೆಳಿಬಹುದು, ಯಾವ ರೀತಿ ನಾವು ಇದ್ ಮಾಡ್ಬೇಕು ಅನ್ನೋದನ್ನ ಒಂದು ಸಮಗ್ರವಾಗಿ ನಾವು ಸಂಶೋಧನೆ ಮಾಡಿಕೊಂಡು ನಮ್ಗೆ ಯಾವ್ದು ಸೂಕ್ತ ಅನ್ಸುತ್ತ ಆ ಮುಖಾಂತರವಾದಂತ ಸಂದರ್ಭದಲ್ಲಿ. ಮತ್ತೆ ಇಲ್ಲಿ ತಾಳ್ಮೆ ಬೇಕು ಮುಖ್ಯವಾಗಿ. ನಾವು ಏಕಾಏಕಿ ಬಂಡವಾಳ ಹೂಡುವಂತದ್ದು, ಕೃಷಿನಲ್ಲಿ ನಾವು ಉತ್ತಮ ಜೀವನ ಕಾಣಬೇಕಾದ್ರೆ ಕೆಲವೊಂದು ತ್ಯಾಗನು ಮಾಡಬೇಕಾಗುತ್ತೆ, ಕೆಲವೊಂದು ದಿನಗಳನ್ನ ಕಾಯಬೇಕಾಗುತ್ತೆ, ಜೊತೆಗೆ ತಾಳ್ಮೆ ಬೇಕಾಗುತ್ತೆ, ಶ್ರದ್ಧೆ ಬೇಕಾಗುತ್ತೆ, ಸಂಯಮ ಬೇಕಾಗುತ್ತೆ, ಆಸಕ್ತಿನೂ ಬೇಕಾಗುತ್ತೆ ಮುಖ್ಯವಾಗಿ. ಹಾಗಾಗಿ ಇವನ್ನೆಲ್ಲಾನು ನಾವು ಒಂದು ವ್ಯವಸ್ಥಿತವಾಗೋದಂತ ಸಂದರ್ಭದಲ್ಲಿ ಇವತ್ತು ಏನು ಒಂದು ಇದಿದೆ, ಸರ್ಕಾರಿ ನೌಕರ ಆಗ್ಬೋದು ಅಥವಾ ಯಾವ್ದಾನ ಕಂಪ್ನಿಗಳಲ್ಲಿ ನೌಕರ ಆಗಿ 50,000 ರೂಪಾಯಿ ದುಡ್ದು ನಾವು ಆ ರೀತಿ ಇರ್ಬೋದು ಈ ರೀತಿ ಇರ್ಬೋದು ಅನ್ನೋದಕ್ಕಿಂತಲೂ ನಾವು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡು ಹೋಗಿ ತಿಂಗಳಿಗೆ ನಾವು 25,000 ದುಡಿದ್ರು ಸಮೇತ ನೆಮ್ಮದಿಯಾದಂತಹ ಜೀವನವನ್ನ ಮತ್ತೆ ನಮ್ಗೆ ಏನು ಪೂರಕವಾಗಿ ನಮ್ಗೆ ಜೀವನಕ್ಕೆ ಬೇಕಾಗುತ್ತ ಅದನ್ನ ನಾವೇ ಲಭ್ಯತೆ ಮಾಡ್ಕೊಳೋದ್ರ ಮುಖಾಂತರ ಉತ್ತಮ ರೀತಿಯಲ್ಲಿ ನಾವು ಇರ್ಬೋದೇನೋಂತದ್ದು ನನ್ನ ಅನುಭವದ ಮಾತು ಸರ್. ಜಮೀನಿನ ಸುತ್ತ ತೆಂಗು ನಾಟಿ ಮಾಡಿದ್ವಿ ಅಂತ ಅಂದ್ರೆ ಈ ಅರಣ್ಯ ಬೆಳೆಗಳು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ ಸರ್? ಅರಣ್ಯ ಬೆಳೆಗಳು ಅಂದ್ರೆ ಈಗ ಶ್ರೀಗಂಧ ಬೆಳಿಬೋದು ಏನೋಂತದ್ದಿದೆ, ಅದು ಕೆಲವೊಂದು ನಿಯಮಗಳಿದಾವೆ, ಅದು ಮಾಡಕ್ ಆಗ್ಲಿಲ್ಲ ಕೆಲವೊಂದು ಇದ್ರ ದೃಷ್ಟಿಯಿಂದನ ಮಾಡ್ಬೇಕು ಅನ್ನೋಂತದ್ದಿದೆ. ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ನಾನ್ ಮಾಡದೆ ಹೋದ್ರು ಮಾಡುವಂತವ್ರಿಗೆ ಪ್ರೋತ್ಸಾಹ ಏನಾದ್ರೂ ಕೊಡ್ಬೇಕು ಅನ್ನೋ ಒಂದು ಮನೋಭಾವನೆ ಇದೆ, ಆ ರೀತಿ ಪ್ರಯತ್ನ ಮಾಡ್ತೇನೆ ಸರ್. ಇಷ್ಟೊಂದೆಲ್ಲ ಸಮಗ್ರ ಕೃಷಿ ಅಳವಡಿಸಿಕೊಂಡು ಚೆನ್ನಾಗಿ ಬೆಳೀತಾ ಇದ್ರ, ನಿಮ್ಗೆ ಏನೇನು ಹವ್ಯಾಸಗಳಿದಾವೆ? ಸರ್, ನಂದು ಹವ್ಯಾಸ ಅಂದ್ರೆ ದಿನಪತ್ರಿಕೆಗಳನ್ನ ಓದ್ತೀನಿ, ಮತ್ತೆ ಕೃಷಿ ತರಬೇತಿಗಳು ಇದ್ರೆ ಹೋಗ್ತಾ ಇರ್ತೀನಿ, ಕೃಷಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ, ಮತ್ತೆ ಕೃಷಿ ಮೇಳಗಳಿಗೆ ಹೋಗ್ತಾ ಇರ್ತೀನಿ. ಕೃಷಿ ಸಂಬಂಧಿ ಯಾವುದೇ ಚಟುವಟಿಕೆ ಆದ್ರೂ ಸಮೇತ ನಾನು ಪಾಲ್ಗೊಳ್ತೀನಿ. ಮುಖ್ಯವಾಗಿ ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಸುಮಾರು ಇಲ್ಲಿ 20 ವರ್ಷದಿಂದ ನಾನು ಕೇಳ್ತಾ ಇದ್ದೀನಿ. 2004 ನಾನು ಕೇಳಕ್ಕೆ ಶುರು ಮಾಡಿದಂಥದ್ದು ನಿರಂತರವಾಗಿ ಕೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಈ ಮಟ್ಟದಲ್ಲಿ ಮಾತಾಡೋದಕ್ಕೆ ಮತ್ತೆ ಈ ಮಟ್ಟದಂಥ ಜ್ಞಾನ ಬೆಳೆಸ್ಕೊಳೋದಕ್ಕೆ ಒಂದ್ ಕಡೆ ನನ್ನ ವಿದ್ಯಾಭ್ಯಾಸದ ಮುಖಾಂತರ ನನ್ನ ಕೃಷಿನಲ್ಲಿ ಒಂದ್ ಕಡೆ ಹೋದ್ರೆ ಹೆಚ್ಚಿನ ಜ್ಞಾನ ನಿಮ್ಮ ಆಕಾಶವಾಣಿ ಕೊಟ್ಟಿದೆ, ಅದಕ್ಕೆ ನಾನು ತುಂಬಾ ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇದ್ರ ಜೊತೆಗೆ ನಾನು ಇತ್ತೀಚೆಗೆ ತರಬೇತಿ ಪಡ್ಕೊಂಡಿರೋ ಅಣಬೆ ಕೃಷಿ ಬಗ್ಗೆ ಹೇಳೋದಾದ್ರೆ, ನಾನು ತರಬೇತಿ ಪಡ್ಕೊಂಡಿದ್ರಿಂದಾಗಿ ಅದ್ರ ಮಹತ್ವ ಗೊತ್ತಾಗಿದೆ ರೈತರಿಗೂ ಸಮೇತ. ಅದು ಬಹಳ ಕಡಿಮೆ ಪ್ರದೇಶದಲ್ಲಿ ನಮ್ಮ ಸ್ಥಳೀಯವಾಗಿ ದೊರೆಯುವಂತಹ ಅದಕ್ಕೆ ಮುಖ್ಯವಾಗಿ ಬೇಕಾಗುವಂತದ್ದು ನೆಲ್ಲುಲ್ಲು, ಭತ್ತದ ಹುಲ್ಲು ಮುಖ್ಯವಾಗಿ ಬೇಕಾಗುವಂಥದ್ದು. ಅದ್ರ ಜೊತೆಗೆ ಕೆಲವೊಂದು ಬಿತ್ತನೆ ಬೀಜಗಳು ಸಿಗ್ತವೆ, ಅದನ್ನ ನಾವು ಉತ್ಪಾದನೆ ಮಾಡ್ಕೋಬಹುದು, ಬಟ್ ಅವೆಲ್ಲ ಒಂದ್ ಸ್ವಲ್ಪ ಹೆಚ್ಚಿನದಾದಂತಹ ರಿಸ್ಕ್ ಆಗುತ್ತೆ ಸದ್ಯಕ್ಕೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಬೇರೆ ಬೇರೆ ಕಡೆ ಸಿಗ್ತಾ ಹೋಗುತ್ತೆ, ಅದನ್ನ ತಂದ್ಬಿಟ್ಟು ಕಡಿಮೆ ಪ್ರದೇಶದಲ್ಲಿ ಸ್ಥಳೀಯವಾಗಿ ದೊರೆಯುವಂತಹ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ನಾವು ಹೆಚ್ಚಿನದಾಗಿ ಇದು ಮಾಡಬಹುದಾಗಿರುತ್ತೆ. 1 ತಿಂಗಳಿಂದ 1.5 ತಿಂಗಳ ಒಳಗಡೆ ನಾವು ಆದಾಯವನ್ನು ಕಾಣಬಹುದಾಗಿರುತ್ತೆ. ಹಾಗಾಗಿ ಅದನ್ನ ಹೆಚ್ಚಿನದಾಗಿ ರೈತರಿಗೆ ಅಳವಡಿಸ್ಕೋಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ ಇದೆ ಸರ್. ಅದು ನಾನು ಸಾಕಷ್ಟು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸ್ಕೊಂಡಿದ್ದೀನಿ. ರೈತರಿಗೂ ಮಾಹಿತಿ ಕೊಡೋದ್ರ ಮುಖಾಂತರ, ನಾನು ಅಳವಡಿಸ್ಕೊಳೋದ್ರ ಮುಖಾಂತರ ಅದಕ್ಕೆ ಹೆಚ್ಚಿನದಾಗಿ ಕೆಲಸ ಮಾಡ್ಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಸರ್. ಕೃಷಿ ತರಬೇತಿಗಳಲ್ಲಿ ಭಾಗವಹಿಸ್ತಿರ್ತೇನೆ, ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತೇನೆ, ಪ್ರಗತಿಪರ ಕೃಷಿಕರ ತೋಟಗಳಿಗೆಲ್ಲ ಭೇಟಿ ಕೊಡ್ತಿರ್ತೇನೆ ಅಂತ ಒಳ್ಳೊಳ್ಳೆ ಅಭ್ಯಾಸಗಳನ್ನ ಅಳವಡಿಸಿಕೊಂಡಿದ್ರ, ಇದರಿಂದ ನಿಮಗೆ ಕೃಷಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ? ಸರ್, ಪ್ರತಿಯೊಬ್ಬರ ಹತ್ರನು ಒಂದೊಂದು ರೀತಿಯ ಜ್ಞಾನಗಳನ್ನು ಅವರು ಸಂಪಾದನೆ ಮಾಡಿರ್ತಾರೆ. ನಾವು ಕೇವಲ ಕೃಷಿಕರು ಅಂದ ಇಟ್ಕೇನೆ ಒಂದು ಬೇರೆ ದೃಷ್ಟಿಕೋನದಲ್ಲಿ ನೋಡುವಂಥದ್ದಲ್ಲ, ಅವ್ರದೇ ಆದಂತಹ ಮಹತ್ವ ಇರುತ್ತೆ, ಅವ್ರದೇ ಆದಂತಹ ಮಾಹಿತಿ ಇರುತ್ತೆ, ಮತ್ತೆ ನಮ್ಮಲ್ಲಿರುವಂತಹ ಮಾಹಿತಿಯನ್ನ ಬೇರೆಗೆ ಹಂಚೋದಕ್ಕೂ ಸಾಧ್ಯ ಆಗುತ್ತೆ, ಬೇರೆಯವರಲ್ಲಿರುವಂತಹ ಮಾಹಿತಿಯನ್ನು ನಾವು ಪಡ್ಕೊಳೋದಕ್ಕೂ ಸಾಧ್ಯ ಆಗುತ್ತೆ, ಈ ರೀತಿ ಬೇರೆಯವರಿಗೆ ತಿಳಿಸೋದಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ಇದೊಂದು ರೀತಿ ನನಗೆ ಕೃಷಿ ಅನ್ನುವಂಥದ್ದು ಜೀವಾಳ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಉತ್ತಮವಾದಂತಹ ಮಾಹಿತಿ ಸಿಗುತ್ತೆ, ಮಾಹಿತಿ ಹಂಚಿಕೆನೂ ಆಗುತ್ತೆ, ಕ್ರೋಢೀಕರಣನೂ ಆಗುತ್ತೆ, ಅದನ್ನ ಪ್ರಸಾರ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಕಡೆ ಹೆಚ್ಚಿನದಾಗಿ ಬಹಳ ವರ್ಷಗಳಿಂದ ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀವಿ ಅಂತ ಅಂದ್ರೆ ಯಾವ್ಯಾವ ಕಾರ್ಯಕ್ರಮಗಳ ಮುಖಾಂತರ ಕಿಸಾನ್ ವಾಣಿ ಕೇಳ್ತಾ ಇರ್ತೀನಿ? ಈ ಮುಖಾಂತರನೇ ಪರಿಚಯ ಆದಂತದ್ದು, ಕೆಲವೊಂದು ಕಾರ್ಯಕ್ರಮಗಳಲ್ಲೆಲ್ಲಾನು ಭೇಟಿ ಆಗಿದ್ವಿ, ಎಲ್ಲಾನು ನಿರಂತರವಾಗಿ ಕೇಳ್ತಾ ಹೋಗ್ತೀನಿ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೀನಿ, ಪದಬಂಧ ಕಾರ್ಯಕ್ರಮ ಆಗಿರ್ಬೋದು, ಮತ್ತೆ ಬೆಳಿಗ್ಗೆ ಬರುವಂತಹ ನಿತ್ಯ ವಿಜ್ಞಾನ ಆಗಿರ್ಬೋದು, ಎಲ್ಲಾ ಸಮಗ್ರವಾಗಿ ಕೇಳ್ತಾ ಹೋಗ್ತೀನಿ. ಎಲ್ಲಾ ಚಟುವಟಿಕೆಗಳು ಪಾಲ್ಗೊಳ್ತಾ ಇದ್ದೀನಿ. ಕೆಲವೊಂದು ಕಾರ್ಯಕ್ರಮಗಳಿಗೆ ನೀವು ಆಹ್ವಾನ ಕೊಟ್ಟಿದ್ರಿ, ತರಸು ರಂಗಮಂದಿರದಲ್ಲಿ ನಾಟಕ ಇತ್ತು, ಅದಕ್ಕೂ ಬಂದಿದ್ದೆ. ಈ ರೀತಿ ಆಕಾಶವಾಣಿ ಎನ್ನುವಂಥದ್ದೊಂದು ನಮ್ಗೆ ಆಪ್ತ ಮಿತ್ರ ಎನ್ನುವಂತಹ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ರತಿಯೊಬ್ಬರು ಉತ್ತಮವಾದಂತಹ ಮಾಹಿತಿಯನ್ನ ತಲುಪಿಸ್ತಾ ಇದ್ದೀರಾ, ಈ ಮುಖಾಂತರ ನಿಮ್ಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಹಮೇತನು ಸಲ್ಲಿಸ್ತೀನಿ ಸರ್. ಈ ಆಕಾಶವಾಣಿ ಕಾರ್ಯಕ್ರಮಗಳು ಕೇಳೋದ್ರಿಂದ ನಿಮ್ಮ ಕೃಷಿ ಬದುಕಿಗೆ ಏನಾದ್ರೂ ಅನುಕೂಲ ಆಗ್ತಾ ಇದೆ? ಆಗಿದೆ ಸರ್, ಆಗಿದೆ, ಖಂಡಿತ ಆಗಿದೆ. ಬರುವಂತ ರೈತ ಮಹಿಳೆ ಅವರ ಹೆಸರು ಮರ್ತು ಬಿಟ್ಟಿದ್ದೀನಿ, ಬಹಳ ರಾಷ್ಟ್ರ ಪ್ರಶಸ್ತಿನೆಲ್ಲ ತಗೊಂಡಿದ್ರು, ಲಕ್ಷ್ಮಾ ದೇವಮ್ಮನ್ ಅಂತವ್ರು. ಅವರು ಪರಿಣಾಮಕಾರಿಯಾಗಿ ಮಾತಾಡಿದ್ರು ನನಗೆ. ಅವರು ಇವತ್ತಿಗೂ ನಾನು ಮರಿತಾ ಇಲ್ಲ ಅವ್ರದ್ದು ಇದನ್ನ. ಅಂತ ಪ್ರಗತಿಪರ ಕೃಷಿಕರು ಒಬ್ರು ರಂಗನಾಥ್ ಎನ್ನುವಂತ ಉಪನ್ಯಾಸಕರು ಸಮೇತ ನಾನು ಹಿರಿಯೂರು ಕಾಲೇಜಲ್ಲಿ ಇರುವಂತವ್ರು, ಅವರು ಮಾಹಿತಿ, ಮತ್ತೆ ಬೇರೆ ಬೇರೆಯವರು ಪ್ರಗತಿಪರದ ಕೃಷಿಕರು ಸಂದರ್ಶನಗಳನ್ನ ಕೇಳಿದೀವಿ, ವಿಜ್ಞಾನಿಗಳು. ಅದರಲ್ಲೂ ಮುಖ್ಯವಾಗಿ ಶಿವಮೊಗ್ಗ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಕೃಷಿ ವಿಶ್ವವಿದ್ಯಾನಿಲಯ ಇದೆ, ಮತ್ತೆ ಬುರ್ ಫಾರಂ ಇದೆಯಲ್ಲ ಆ ವಿಜ್ಞಾನಿಗಳು ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಆಕಾಶವಾಣಿ ಪ್ರಸಾರ ಆಗೋದನ್ನು ಕೆಲವೊಂದು ಕಾರ್ಯಕ್ರಮಗಳು ಬರ್ತಾ ಇರುತ್ತೆ ಅರಣ್ಯ ಕೃಷಿ ಬಗ್ಗೆ. ಈ ರೀತಿ ಹೆಚ್ಚಿನದಂತ ಮಾಹಿತಿ ಸಿಕ್ಕಿದೆ ಸರ್. ದೂರದರ್ಶನ ಅಷ್ಟಕ್ಕಷ್ಟೇ ನಾನು ಇದು ಮಾಡುವಂಥದ್ದು. ಯಾವನ ಕೆಲವೊಂದು ಸದಾಭಿರುಚಿ ಕಾರ್ಯಕ್ರಮಗಳನ್ನು ದೂರದರ್ಶನದಲ್ಲಿ ನೋಡ್ತೀನಿ, ಬಿಟ್ಟರೆ ಉಳಿದಂತೆ ನಾನು ಹೆಚ್ಚಿನದಾಗಿ ಆಕಾಶವಾಣಿನೇ ಸರ್ ನಾನು ಅವಲಂಬಿಸಿರುವಂತದ್ದು. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ಗೆ ತಂದ್ಕೊಟ್ಟಿದೆ? ಖಂಡಿತ ಸರ್, ಖಂಡಿತ ಸಂತೋಷ ತಂದ್ಕೊಟ್ಟಿದೆ. ಒಳ್ಳೆ ಸಮೃದ್ಧತೆ ನಾವು ಗಳಿಸ್ಬೋದು. ಕೆಲವರಿಗೆ ನಾವು ಮಾಹಿತಿ ಕೊಡೋದ್ರ ಮುಖಾಂತರ, ಅವ್ರ ಮಾಹಿತಿ ನಾವು ಪಡ್ಕೊಳೋದ್ರ ಮುಖಾಂತರ ಕೃಷಿನೇ ನಮ್ಮ ದೇಶದ ಜೀವಾಳ ಅಂತ ಏನಿತ್ತು ಅದನ್ನು ಮರುಸ್ಥಾಪನೆ ಮಾಡಬಹುದು ಸರ್. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬರು ನಾವು ಪ್ರಾಮಾಣಿಕವಾಗಿ, ಇಲ್ಲಿ ಮುಖ್ಯವಾಗಿ ಪ್ರಾಮಾಣಿಕತೆ ಮುಖ್ಯ ಆಗುತ್ತೆ. ಆ ಪ್ರಾಮಾಣಿಕವಾಗಿ ನಾವು ಇದು ಮಾಡ್ತಾ ಹೋದಂತೆ ಕೃಷಿ ಎನ್ನುವಂಥದ್ದು ಶತಶತಮಾನಗಳಿಗೂ ಮುಂದಿನ ಪೀಳಿಗೆಗೂ ಸಮೇತ ಉಸಿರು ಹಸಿರು ಎರಡನ್ನೂ ಕೊಡುತ್ತೆ ಸರ್. ಇದು ಹಣದ ಮುಖ್ಯ ಅಲ್ಲ, ಉಸಿರು ಮತ್ತೆ ಹಸಿರು ಅಂದ್ರೆ ಸಮೃದ್ಧವಾದಂತ ಜೀವನ, ನೆಮ್ಮದಿ ಆದಂತ ಜೀವನವನ್ನ ಕೃಷಿ ಎನ್ನುವಂಥದ್ದು ಕೊಡುತ್ತೆ. ಕೃಷಿ ಎನ್ನುವಂಥದ್ದು ಕೇವಲ ಕೃಷಿಯಾಗಿ ನೋಡಬಾರ್ದು, ನಾವು ಖುಷಿಯಾಗಿ ನೋಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಮನೋಭಾವನೆ ಬೆಳೆಸ್ಕೊಂಡ್ರೆ ಖಂಡಿತ ಸಾಧ್ಯ ಆಗುತ್ತೆ ಸರ್. ನೀವು ಇಷ್ಟೊಂದು ಓದಿ ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿನ ಮಾಡ್ತಾ ಇದ್ರ, ಇತ್ತೀಚಿನ ಯುವಕರು ಈ ಕೃಷಿ ಕಡೆಗೆ ಆಸಕ್ತಿ ತೋರಿಸೋದಿಲ್ಲ, ಈ ಕೃಷಿಯಿಂದ ವಿಮುಕ್ತರಾಗ್ತದರೆ, ಕೃಷಿಯಿಂದ ದೂರ ಸರಿತದರೆ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ನಮ್ಮ ಮೂಲ ಬೇರು ಅನ್ನೋದು ಏನಿದೆ ಅದನ್ನು ನಾವೆಂದುಕೊಳ್ಳೋ ಸಮೇತ ಮರಿಬಾರ್ದು. ಈಗ ಒಂದು ಮರಕ್ಕೆ ತಾಯಿ ಬೇರಿಗೆ ಏನಾದ್ರೂ ಧಕ್ಕೆ ಆಯ್ತು ಅಂದ್ರೆ ಇಡೀ ಮರನೇನೆ ನಾಶ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೃಷಿಕರು ನಾವು ಏನು ಅಲ್ಪ ಪ್ರದೇಶನೇ ಆಗಿರ್ಬೋದು, ಅದನ್ನ ನಾವು ಸಮರ್ಪಕವಾಗಿ ನಾವು ಎಲ್ಲರೂ 24 ಗಂಟೆ ಅದರಲ್ಲೇ ತೊಡಕೊಳ್ಳುವಂತದ್ದನ್ನ ನಾನು ಹೇಳೋದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ನಾವು ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಬೇರೆ ಕಡೆ ದುಡಿಯೋಕ್ ಯಾರ್ಯಾರು ಸಾಧ್ಯತೆ ಇದೆಯೋ ಅವ್ರು ದುಡಿಯೋಕ್ ಹೋದ್ರೆ ಸಮೇತ ಹಿರಿಯವ್ರಿಗೆ ಅದನ್ನು ಪ್ರೋತ್ಸಾಹ ಮಾಡಬೇಕು, ನಾವು ಆಸಕ್ತಿನ ಬೆಳೆಸ್ಕೋಬೇಕು. ಈಗ ಕೆಲವು ಕಂಪ್ನಿಗಳಲ್ಲಿ ದುಡಿಯುವಂತವ್ರು ಊರಲ್ಲಿ ದುಡಿಯುವಂತ ಅವರ ತಂದೆ ತಾಯಿಗಳಾಗಿರ್ಬೋದು, ಅವ್ರಿಗೆ ಅಣ್ಣ ತಮ್ಮಗಳಾಗಿರ್ಬೋದು, ಅವ್ರಿಗೆ ಆ ಮುಖಾಂತರ ಪ್ರೋತ್ಸಾಹ ಕೊಟ್ರೆ ಕೆಲವು ಸಂದರ್ಭಗಳು ಅವರು ತೊಡಿಕೊಂಡ್ರೆ ಕೃಷಿ ಎನ್ನುವಂಥದ್ದನ್ನ ನಾವು ಲಾಭದಾಯಕವಾಗಿ ನೋಡಬಹುದಾಗಿರುತ್ತೆ. ಹಾಗಾಗಿ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡಿ, ಆ ನಂತರದ ಅನುಕೂಲಗಳನ್ನ ಆ ನಂತರ ನಾವು ಅನುಭವಿಸ್ತಾ ಅನ್ನುವಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಕೃಷಿ ಎನ್ನುವಂಥದ್ದನ್ನ ಕೈ ಬಿಡಬೇಡಿ. ಜಮೀನು ಎಷ್ಟು ಕಡಿಮೆನೇ ಇರಲಿ, ಹೆಚ್ಚಿನದಾಗಿ ಏನಾದರೂ ಇರಲಿ, ಏನ್ ಸಾಧ್ಯತೆ ಇದೆಯೋ ಅಲ್ಲಿ ಇರುವಂತಹ ಸಂಪನ್ಮೂಲದಿಂದಲೇನೇ ಏನ್ ಸಾಧ್ಯತೆ ಇದೆಯೋ ಅಷ್ಟನ್ನ ಅಳವಡಿಸ್ಕೊಳೋದಕ್ಕೆ ಮುಖಾಂತರ ಹೋದ್ರೆ ಖಂಡಿತ ನಾವು ಕೃಷಿಯಲ್ಲಿ ಇದನ್ನ ಕಾಣಬಹುದಾಗಿತ್ತು, ಮುಂದಿನ ದಿನಗಳಲ್ಲಿ ಮರುಕಳಿಸ್ಬೋದು. ಇವತ್ತೇನು ಜಾಗತಿಕ ಮಟ್ಟದಲ್ಲಿ ಆಗ್ತಿರುವಂತಹ ಪ್ರಭಾವಳಿಗಳಿಂದಾಗಿ ಮತ್ತೊಮ್ಮೆ ಕೃಷಿಗೆ ಹೆಚ್ಚಿನ ಆದ್ಯತೆ ಬರುವಂತಹ ಎಲ್ಲಾ ಲಕ್ಷಣಗಳಿದಾವೆ. ಯುವಕರು ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರ ಮುಖಾಂತರ ಕೃಷಿ ತೊಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಸರ್. ಬಹಳ ಸಂತೋಷ ಚಂದ್ರಶೇಖರ್ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಎಲ್ರಿಗೂ ನಮಸ್ತೆ. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಶಿರಾ ತಾಲೂಕು ಹೊನ್ನಗೊಂಡನಹಳ್ಳಿಯ ಕೃಷಿಕ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಅಣ್ಣಂದ್ರೆ ಅಕ್ಕಂದ್ರೆ ನಿಮಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ಕೇಳುಗಾರ ರೈತ ಬಾಂಧವರಿಗೆ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಅವಿನಾಶ್ TG ಅಂತಂದು. ಸೊ ನಾನು ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಸೊ ಇಂದಿನ ಒಂದು ಸಂಚಿಕೆಯಲ್ಲಿ ಕೃಷಿಯಲ್ಲಿ ಜೈವಿಕ ಪೀಡನಾಶಗಳ

ನೋವಿನೊಳಗನು ದೀನವಿದ್ದು ತನುವಿನೊಳಗನು ದೀನವಿದ್ದು ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ ಗಾಳಿ ಪಂಜರದಂತೆ ಮಾಳಿಗೆ ಮನೆ ಮಾಡಿ ಗಾಳಿಯು ಬೀಸಿ ತೊಲೆ ತೂರಿ ಹೋಗುವಾಗ ಗಾಳಿಯು ಬೀಸಿ ತನ್ನ ಮಾಡಿಗೊಂದು ಮಾತೇಳದೆ ಹೋದೆ ಕಂಸ ತನುವಿನೊಳಗನು ದಿನ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ ಹಳ್ಳ ಕೊಳ್ಳದ ಮಧ್ಯೆ ತಂಪಿನ ಬಳ್ಳಿ ಹುಟ್ಟಿ ಬಳ್ಳಿಯ ಹಣ್ಣು ನೆಲ ಕುದುರಿ ಹೋಗುವಾಗ ಬಳ್ಳಿಯ ಕುದುರಿ ಹೋಗುವಾಗ ತನ್ನ ಬಳ್ಳಿಗೊಂದು ಮಾತೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ಹೊಡೆದು ಬಯಲಾಗಿ ಹೋಗುವಾಗ ಕೆರೆ ಕಟ್ಟೆ ಹೊಡೆದು ಬಯಲಾಗಿ ಹೋಗುವಾಗ ತನ್ನ ತೂಬಿಗೊಂದು ಮಾತೇಳದೆ ಹೋದೆ ಹಂಸ ತನುವಿನೊಳಗನು ದಿನ ಕಾಯಾವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ಕಾಯಾವ ಬಿಟ್ಟು ಗಿಳಿ ಹಾರಿ ಹೋಗುವಾಗ ತನ್ನ ಕಾಯಕ್ಕೊಂದು ಮಾತೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ತನ್ನ ಮನ ಕೊಂದು ಮಾತ ಹೇಳದೆ ಹೋದೆ ಹಂಸ ತನುವಿನೊಳಗನು ದೀನವಿದ್ದು ಈಗ ಕೇಳಿ ಮತ್ತೊಂದು ಜನಪದ ಗೀತೆ.